ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಪುನೇರಿ ಅಮೃತತುಲ್ಯ ಚಹಾ ಉದ್ಯಮದಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬಿ ಬದುಕು ಸಾಗಿಸುತ್ತಿರುವ ಭದ್ರಾವತಿ ತಾಲೂಕಿನ ಶಂಕರಘಟ್ಟದ ಯುವ ರೈತ ವಿನಯ್ ಟಿಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಒಬ್ಬ ಯುವ ಉದ್ಯಮಿ ಇದ್ದಾರೆ. ಸಣ್ಣದಾಗಿ ತಮ್ಮ ಒಂದು ಉದ್ಯಮವನ್ನು ಆರಂಭ ಮಾಡಿದ್ದಾರೆ ಒಂದು ವರ್ಷದಿಂದ. ವಿನಯ್ ಅಂತ ಹೇಳ್ಬಿಟ್ಟು ಶಂಕರ್ ಘಟ್ಟದವರು. ಇವರು ಪ್ರಮುಖವಾಗಿ ಒಂದು ವರ್ಷದಿಂದ ತಾವು ಏನೇನು ಒಂದು ಅಂಗಡಿ ಅಂದ್ರೆ ಚಹಾದ ಒಂದು ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಸ್ವಂತ ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ. ಬನ್ನಿ ಇವರಿಂದ ಯಾವ ರೀತಿಯಿಂದ ಇವರು ಮಾಡಿದ್ದಾರೆ ಅಂತ ಮಾಹಿತಿ ಪಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ಹೆಸರು ವಿನಯ್ ಅಂತ ಹೇಳ್ಬಿಟ್ಟು. ಹೇಳಿ ವಿನಯ್, ಇದು ಚಹಾದ ಅಂಗಡಿ ಆರಂಭ ಮಾಡ್ಬೇಕಂತ ನಿಮ್ಗೆ ಹೇಗೆ ಹೊಳಿತು? ಇಲ್ಲಿ ಶಂಕರಘಟ್ಟದಲ್ಲಿ ಯಾವುದೇ ರೀತಿಯ ಒಂದು ಚಹಾ ಅಂಗಡಿ ಇರಲಿಲ್ಲ. ಹಂಗಾಗಿ ಈ ಕಾಲೇಜು ಲೆಕ್ಚರ್ಸ್ ನಮ್ಮಲ್ಲಿ ಯಾವುದೇ ತರ ಶುಗರ್ ಫ್ರೀ ಹಾಗೂ ಹೆಲ್ತಿಗೆ ಗ್ರೀನ್ ಟೀ ಹಾಗೂ ಲೆಮನ್ ಟೀ, ಹಲವಾರು ತರ ಬೆಲ್ಲದ ಜಿ, ಬೆಲ್ಲದ ಕಾಫಿ, ಹಲವಾರು ತರದ ವೆರೈಟೀಸ್ ಇದೆ. ಹಂಗಾಗಿ ಒಂದು ಮೈಂಡಿಗೆ ಬಂತು, ಇಲ್ಲಿ ಮಾಡಿದ್ರೆ ಹೆಲ್ತ್ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದೊಂದು ಇದರಲ್ಲಿ ಮಾಡಿದ್ವಿ ನಾವು. ಹಂಗಾಗಿ ಎಲ್ಲ ಲೆಕ್ಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಎಲ್ಲರೂ ನಮಗೆ ಎನ್ಕರೇಜ್ ಮಾಡ್ತಾರೆ, ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಒಂದು ಮಾಡಿದ್ವಿ ಅಂಗಡಿ. ನೀವು ಓದಿದ್ದೆಲ್ಲಿ ತನಕ? ನಾನು ಎಸ್ ಎಲ್ ಸಿ ತನಕ ಓದಿದ್ದೀನಿ. ಮುಂದೆ ಯಾಕೆ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಂಗಾಗಿ ಬೆಂಗಳೂರು ಕಡೆ ಹೋಗಿದ್ದೆ. ಹಿಂಗ ಅಲ್ಲಿ ಸ್ವಲ್ಪ ಕೆಲಸದಲ್ಲಿದ್ದೆ, ಹಂಗಾಗಿ ಅಲ್ಲಿ ನೋಡ್ಕೊಂಡು ಬೇರೆ ತರ ಕೆಲಸ ಸ್ವಂತವಾಗಿ ಮಾಡಿದ್ದೀನಿ. ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ರಿ? ಅಲ್ಲಿ ಬೇರೆ ಚಹದ ಅಂಗಡಿಯಲ್ಲಿ ಇದ್ದೆ. ಅಂದ್ರೆ ನೀವು ಅಲ್ಲಿ ಕೆಲಸಗಾರರಾಗಿ ಹೋಗಿದ್ದು? ಕೆಲಸಗಾರರಾಗಿ ಹೋಗಿದ್ದು. ಹಂಗಾಗಿ ಈಗ ನಾನು ಸ್ವಂತ ಒಂದು ಮಾಡ್ಬೇಕು ಅಂತೇಳಿ ಹಂಗಾಗಿ ಈಗ ಮಾಡ್ತಾ ಇದ್ದೀನಿ. ಇದು ಅಂದ್ರೆ ಇದು ಖರ್ಚು ವೆಚ್ಚ ಎಷ್ಟು ಬಂತು? ಖರ್ಚು ವರ್ಷ ಒಂದು 3 ಲಕ್ಷ ಹತ್ರ ಬಂದಿದೆ. ಇದು ಸ್ವಂತ ಕಟ್ಟಡನ? ಸ್ವಂತ ಕಟ್ಟಡ, ಬಾಡಿಗೆ ತಗೊಂಡಿದ್ದೀವಿ. ಬಾಡಿಗೆ ತಗೊಂಡಿದ್ದೀವಿ. ವರ್ಷ ವರ್ಷಕ್ಕೆ ಹೇಗೆ ಇದು? ತಿಂಗಳ ತಿಂಗಳಾಗಿ. ತಿಂಗಳಾಗಿ. ಆಮೇಲೆ ಈಗ ತಾವು ಉಪಯೋಗಿಸುವ ಒಂದು ಪದಾರ್ಥಗಳಿಗೆ ಬಂದ್ರೆ, ಅಂದ್ರೆ ಈಗ ಟೀ ಚಹಾ ಒಂದು ತಯಾರಿ ಮಾಡ್ಬೇಕಾದ್ರೆ ಈಗ ಪದಾರ್ಥಕ್ಕೆ ನೀವು ಸಾಮಗ್ರಿಗಳು ಎಲ್ಲಿಂದ ತಗೊಳ್ತೀರಿ? ಸರ್, ಇದು ಮೂಲತಃ ಬಂದು ಪುನರಿ ಅಂತ ಹೇಳಿ ಟೀ ಶಾಪ್ ಹೆಸರು. ಇದು ಮಹಾರಾಷ್ಟ್ರದ್ದು ಫ್ರಾಂಚೈಸಿ, ಅಲ್ಲಿಂದ ನಾವು ಪರ್ಚೇಸ್ ಮಾಡಿ ತಗೊಂಡಿದೀವಿ. ಮಹಾರಾಷ್ಟ್ರದ ಮೂಲತಃ ಎಲ್ಲ ಅವರೇ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಎಲ್ಲ ಅಲ್ಲಿಂದ ಆರ್ಡರ್ ಹಾಕಿದ್ರೆ ಒಂದು ತಿಂಗಳು ಆಗುವಷ್ಟು ಐಟಮ್ ನ ನಾವು ಪರ್ಚೇಸ್ ಮಾಡ್ತೀವಿ. ಶಿವಮೊಗ್ಗ ವಿಯರ್ ಎಲ್ಲ ಇದಕ್ಕೆ ಬರುತ್ತೆ, ನಾವು ಹೋಗಿ ಇಸ್ಕೊಂಡ್ಬರ್ತೀವಿ ಸರ್. ಈಗ ಒಂದು ವರ್ಷದಿಂದ ನಿಮ್ಗೆ ಏನ್ ಅನಿಸ್ತಿದೆ, ಜನ ಇದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರಾ ಅಥವಾ ಜನ ಯಾವ ರೀತಿಯಿಂದ ಗ್ರಾಹಕರು? ಇಲ್ಲ ಇಲ್ಲ, ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಬೇರೆ ಕಡೆಯಿಂದನೂ ಬರ್ತಾರೆ, ಹೋಗೋ ಟೈಮಿಗೆ ಎಲ್ಲ ಬಂದು ಕುಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ದು ಎಲ್ಲಿ ಬೆಲ್ಲ ಚಹಾ ಎಲ್ಲ ಇದೆ, ಹಂಗಾಗಿ ಬರ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ. ಈಗ ಚಹಾದಲ್ಲಿ ವಿವಿಧ ತರಹದ ಅಂದ್ರೆ ಬೆಲ್ಲದ್ದು, ಆಮೇಲೆ ಶುಂಠಿ, ಆಮೇಲೆ ಬೇರೆ ಬೇರೆ ಇದಾವೆ. ನಿಮ್ಮ ಒಂದು ಇದರಲ್ಲಿ ಯಾವ ಯಾವ ಒಂದು ವೆರೈಟಿ ಇದಾವೆ? ನಮ್ಮಲ್ಲಿ ಬಂದು ಸ್ಪೆಷಲ್ ಟೀ ಇದೆ, ಬೆಲ್ಲ ಚಹಾ ಇದೆ, ಬೆಲ್ಲದ ಕಾಫಿ ಇದೆ, ಶುಗರ್ ಫ್ರೀ ಇದೆ, ಅದ್ ಬಿಟ್ರೆ ಗ್ರೀನ್ ಟೀ, ಚಾಕ್ಲೇಟ್ ಟೀ, ಕೋಲ್ಡ್ ಕಾಫಿ, ಕೋಲ್ಡ್ ಬಾದಾಮ್ ಹಾಲು, ಹಲವಾರು ನಾವು ಎಕ್ಸ್ಟ್ರಾ ಮಾಡ್ಕೊಂಡಿದೀವಿ. ಈಗ ನಮಗೆ ಬೇರೆ ತರದ್ದು ಲೆಮನ್ ಸೋಡಾ, ಸ್ವೀಟ್ ಅಂಡ್ ಸಾಲ್ಟ್ ಸೋಡಾ ಹಲವಾರು ತರ ಮಾಡ್ಕೊಂಡಿದೀವಿ. ಕೋಲ್ಡ್ ಕಾಫಿ ಮತ್ತೆ ಚಾಕ್ಲೇಟ್ ಮಿಲ್ಕ್ ಶೇಕ್, ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್, ಹಲವಾರು ಐಸ್ ಕ್ರೀಮ್ಸ್ ಎಲ್ಲಾ ತರದ್ದು ಇದೆ ಸರ್ ನಮ್ಮಲ್ಲಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಆರಂಭ ಮಾಡ್ತೀರಿ ನಿಮ್ಮ ಅಂಗಡಿ? ಬೆಳಿಗ್ಗೆ 5:30 ಆಗುತ್ತೆ ಸರ್, ಕ್ಲೋಸಿಂಗ್ 10 ಗಂಟೆ ಆಗುತ್ತೆ ಸರ್. ರಾತ್ರಿ 10 ಗಂಟೆ? 10 ಗಂಟೆ ಸರ್. ಕುವೆಂಪು ವಿಶ್ವವಿದ್ಯಾಲಯ ಎದುರುಗಡೆ ಗೇಟ್ ಇರೋದು. ಏನು ಈ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಂಶೋಧಕರು ಇದನ್ನ ಉಡ್ಕೊಂಡು ಬರ್ತಾರಾ, ಇಲ್ಲ ಈ ಒಂದು ಶಂಕರಘಟ್ಟ ಗ್ರಾಮದ ಜನರು ಕೂಡ? ಅಲ್ಲ ಸರ್, ಲೆಕ್ಚರ್ಸ್ ಎಲ್ಲರೂ ಬರ್ತಾರೆ, ಇಲ್ಲಿ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಸರ್, ಲೆಕ್ಚರ್ಸ್ ಆಗ್ಲಿ ಸ್ಟೂಡೆಂಟ್ ಆಗ್ಲಿ ಎಲ್ಲರೂ ಈ ಬಿಜಿ ತರ ಬಂದು ಚಾ ಕುಡಿದು ಹೋಗ್ತಾರೆ ಸರ್. ಆಮೇಲೆ ಇದರಲ್ಲಿ ಈಗ ಸ್ವಂತ ಬಂಡವಾಳನ ಇದು ಸರ್ಕಾರದಿಂದ ಏನಾದರೂ ತಮಗೆ? ಸರ್ಕಾರ ಏನಿಲ್ಲ ಸರ್, ನನ್ನ ಸ್ವಂತ ಬಂಡವಾಳ, ಬ್ಯಾಂಕಿಂದ ಒಂದ್ ಸ್ವಲ್ಪ ಲೋನ್ ತಗೊಂಡಿದ್ದೀನಿ, ಅದು ಕ್ಲಿಯರ್ ಆಗುತ್ತೆ. ಅಂದ್ರೆ ತಾವು ಈಗ ಬೆಂಗಳೂರಲ್ಲಿ ಹೋಗಿ ಸ್ವಂತ ದುಡಿಮೆ ಮಾಡಿದ್ದು ಪ್ಲಸ್ ಬ್ಯಾಂಕಿಂದ ಸ್ವಲ್ಪ ಇದು ತಗೊಂಡು ಮಾಡಿದ್ದೀನಿ? ಹೌದೌದು, ಸ್ವಲ್ಪ ಬ್ಯಾಂಕಿಂದ ಲೋನ್ ತಗೊಂಡು ಬೆಂಗಳೂರು ಸ್ವಲ್ಪ ದುಡ್ಕೊಂಬಂದು ಮಾಡಿರೋ ಸರ್. ಏನ್ ಅನಿಸ್ತಾ ಇದೆ ಈಗ ಒಂದು ವರ್ಷ ಅಂತ ಹೇಳ್ತಾ ಇದ್ರಿ, ದಿನೇ ದಿನೇ ಸುಧಾರಣೆ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್, ಸ್ವಲ್ಪ ಸ್ವಲ್ಪ ಆಗ್ತಿದೆ, ರಿಕವರಿ ಆಗ್ತಿದೆ, ಚೆನ್ನಾಗಿ ಆಗ್ತಿದೆ ಸರ್ ಬಿಸ್ನೆಸ್. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗುತ್ತೆ, ಸೀಸನ್ ತಕ್ಕಂಗೆ ಹೋಗುತ್ತೆ ಸರ್. ಇದು ಈಗ ಸೀಸನ್ ಅಂತ ಹೇಳಿದ್ರಿ, ಸೀಸನ್ ಅಂತಂದ್ರೆ ಯಾವ ಇದರಲ್ಲಿ ಜಾಸ್ತಿ ಅಂತ ಹೇಳ್ತೀರಿ? ಈಗ ಸ್ವಲ್ಪ ಬೇಸಿಗೆ ಸೀಸನ್ ಅಲ್ವಾ ಸರ್, ಈಗ ಹಂಗಾಗಿ ಸ್ವಲ್ಪ ಲೆಮನ್ ಸೋಡಾ ಅದು ಇದು ಸೋಡಾ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಹೋಗ್ತದೆ ಸರ್. ಎಲ್ಲ ಈಕ್ವಲ್ ಜಾಸ್ತಿ ಇದು ವ್ಯಾಪಾರ ಆಗೋದು ಯಾವ? ಮಳೆಗಾಲದಲ್ಲಿ ಸರ್, ಮಳೆಗಾಲದಲ್ಲಿ ಚಹಾ ತುಂಬಾ ಓಡ್ತದೆ, ಟೀ ಆಗ್ಲಿ ಎಲ್ಲ ತುಂಬಾ ಓಡ್ತದೆ. ತಾವು ಸ್ವಂತವಾಗಿ ಅಂದ್ರೆ ಯಾರೋ ಈಗ ಯೂನಿವರ್ಸಿಟಿ ಒಳಗಡೆ ಯಾರೋ ನಿಮಗೆ ಇಷ್ಟು ಕೊಡ್ರಿ ನಮಗೆ ಕಳಿಸಿರಿ ಅಂತಂತ ಹೇಳಿ ಆರ್ಡರ್ ಕೊಟ್ರೆ ಅದು ಅದನ್ನ ಬರುತ್ತೆ ಸರ್. ನಮ್ಮ ಯೂನಿವರ್ಸಿಟಿ ಒಳಗಿಂದ ಫಂಕ್ಷನ್ಸ್ ಆದ್ರೆ ಸುಮಾರು ಆರ್ಡರ್ ಬರ್ತವೆ ತಗೊಂಡು ಹೋಗ್ತಾರೆ ಸರ್. ಅವ್ರು ಬಂದವರು ಕಳಿಸ್ತೀರಾ? ನಾವು ಕಳಿಸ್ತೀವಿ, ಇಲ್ಲಾಂದ್ರೆ ಅವರು ಬರ್ತಾರೆ ಆರ್ಡರ್ ಕೊಟ್ರೆ ಎಲ್ಲ ತರದು ಇದೆ ಸರ್. ಯಾವ್ದೋ ಒಂದು ಚಿಕ್ಕ ಪುಟ್ಟ ಸಣ್ಣ ಟೀ ಪಾರ್ಟಿ ಅಂತ ಹೇಳ್ತೀವಲ್ಲ, ಅದೇ ಪಾರ್ಟಿ ಆದ್ರೆ ಫಂಕ್ಷನ್ಸ್ ಆನಿವಲ್ ಡೇ ಅವು ಸುಮಾರು ನಡೀತಾರೆ ಫಂಕ್ಷನ್ಸ್, ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಬರ್ತಾರೆ ಸರ್. ಹೌದು ಸರ್. ಮತ್ತೆ ಈಗ ಈ ಒಂದು ಉದ್ಯಮದಲ್ಲಿ ಇನ್ನು ನಿಮ್ಮ ಮುಂದಿನ ಯೋಜನೆಗಳು ಏನು? ಈಗ ಇದು ಟೀ ಇಂದ ಆರಂಭ ಮಾಡಿದ್ರಿ, ಟೀ ಅಲ್ಲೇನೆ ಮತ್ತೆ ಬೇರೆ ಬೇರೆ ತರದ ಇನ್ನು ಮಾಡ್ಬೇಕಂತಿದ್ಯಾ, ಅಥವಾ ಮತ್ತೆ ಇದಕ್ ಬಿಟ್ಟು ಜೊತೆಗೆ ಇನ್ನು ಸೇರಿಸ್ಕೊಳ್ಳೋ ಅದಕ್ಕೆ ಇನ್ನು ಸ್ವಲ್ಪ ಪ್ಲಾನಿಂಗ್ ಸರ್, ಇನ್ನು ಮುಂದೆ ಚಾರ್ಟ್ಸ್ ಮಾಡಬೇಕು ಅಂತ ಸ್ವಲ್ಪ ಹೇಳಿದೆ ಸರ್. ಹಂಗಾಗಿ ಸ್ವಲ್ಪ ನಡೆಸಿ ಅಂದ್ರೆ ಈ ಒಂದು ಋತುಮಾನಕ್ಕೆ ತಕ್ಕ ಹಾಗೆ ಮಾಡ್ಬೇಕು ಅಂತ. ಹೌದು ಸರ್. ಈಗ ನೆಕ್ಸ್ಟ್ ಮುಂದ್ಗಡೆ ಸ್ವಲ್ಪ ಚಾರ್ಟ್ಸ್ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದೀವಿ, ಆದಷ್ಟು ಬೇಗನೆ ಆಗುತ್ತೆ ಸರ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ 8050639979. ಓಕೆ, ಧನ್ಯವಾದ ಅವಿನಯ್ ಅವರೇ. ತಮ್ಮ ಒಂದು ಅನುಭವ ಆಕಾಶವಾಣಿ ಭದ್ರಾವತಿ FM ಕೇಂದ್ರದ ಮೂಲಕ ನಮ್ಮ ಕೇಳುಗರಿಗೆ, ಅದೇ ಯುವಕರಿಗೆ ಜೊತೆಗೆ ಯುವತಿಯರಿಗೆ ತಾವು ಮಾಹಿತಿ ನೀಡಿಕೊಟ್ಟಿದ್ದಕ್ಕೆ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481572600. ಇನ್ನು ಮುಂದೆ ಕೇಳಿ, ಪ್ರಸ್ತುತ ಸಮಯದಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜಯದೇವಪ್ಪ ಜಿಕೆ, ವಿಜ್ಞಾನಿಗಳು, ಪಶು ತಜ್ಞರು. ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಇಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ, ಈಗ ಏನು ಸಾಮಾನ್ಯವಾಗಿ ಚಳಿಗಾಲ ಅಂದ ತಕ್ಷಣ ಎಲ್ರಿಗೂ, ಈವನ್ ಮನುಷ್ಯರು ಕೂಡ ಸ್ವಲ್ಪ ಹುಷಾರಿಲ್ದಂಗೆ ಸ್ವಲ್ಪ ಒಂದು ಕಾಯಿಲೆಗಳು ಜಾಸ್ತಿ ಬರೋ ಒಂದು ಸಂದರ್ಭ ಜಾಸ್ತಿ ಇರ್ತದೆ, ಹಾಗೇನೆ ಈ ಜಾನುವಾರುಗಳಲ್ಲಿ ಪ್ರಮುಖವಾಗಿ ಯಾವ ಒಂದು ರೋಗಗಳು ಬರ್ತವೆ ಮತ್ತು ಇದರ ಒಂದು ನಿರ್ವಹಣಾ ಕ್ರಮ ಹೇಗೆ ಅನ್ನೋದನ್ನ ಇವರು ನಮ್ಮ ಜೊತೆ ಸಂಪೂರ್ಣ ಒಂದು ಮಾಹಿತಿಯನ್ನು ಮಾಡುವುದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಈಗ ರೋಗಗಳಲ್ಲಿ, ಜಾನುವಾರುಗಳಲ್ಲಿ ಪ್ರಮುಖ ರೋಗಗಳು ಯಾವ ಯಾವ, ಮತ್ತೆ ಈಗ ಇದರ ವಿಂಗಡಣೆಗೆ ಬಂದರೆ, ರೋಗಗಳ ಒಂದು ವಿಂಗಡಣೆಗೆ ಬಂದರೆ ಹೇಗೆ ಇದು ಅಂತ ಸ್ವಲ್ಪ ಕಿರು ಪರಿಚಯ ಮಾಡಿಕೊಡಿ ಸರ್. ತಾವು ಹೇಳಿದಾಗೆ, ನಮ್ಮ ಹೆಸರು ಡಾಕ್ಟರ್ ಜಿಕೆ ಜಯದೇವಪ್ಪ ಅಂತೇಳಿ, ಪಶು ವಿಷಯ ತಜ್ಞರು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಾನು ಇವತ್ತು ನಮ್ಮ ರೈತ ಬಾಂಧವರಿಗೆ ಅನುಕೂಲವಾಗತಕ್ಕಂತ ವಿಚಾರ ಅಂದ್ರೆ, ಚಳಿಗಾಲದಲ್ಲಿ ಜಾನುವಾರುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಚಳಿ ಅಂತಂದ್ರೆ ನವೆಂಬರ್ ನಿಂದ ಜನವರಿ ವರೆಗೆ ತನಕ ಚಳಿಗಾಲ ಇರುತ್ತೆ. ಈ ಚಳಿಗಾಲದಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂತಂದ್ರೆ, ರಾತುಗಳಲ್ಲಿ ಅನೇಕ ಬದಲಾವಣೆಗಳು ಅಂದ್ರೆ ವಾತಾವರಣದಲ್ಲಿ ಇರತಕ್ಕಂತ ಉಷ್ಣಾಂಶ ಕಡಿಮೆ ಆಗುವ ಒಂದು ಕಾರಣದಿಂದಾಗಿ ಆ ಚಳಿಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅನೇಕ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಆಹಾರದ ಪೂರೈಕೆ ಬಗ್ಗೆ ಹೇಳೋದಾದ್ರೆ, ಚಳಿಗಾಲದಲ್ಲಿ ಜಾನುವಾರುಗಳಿಗೆ ದೇಹದ ಉಷ್ಣವನ್ನ ಕಾಪಾಡಿಕೊಳ್ಬೇಕು ಅಂತಂದ್ರೆ ಹೆಚ್ಚುವರಿಯಾಗಿ ಶಕ್ತಿಯನ್ನ ಅಂದ್ರೆ ಹೆಚ್ಚುವರಿ ಎನರ್ಜಿ ಬೇಕಾಗುತ್ತೆ, ಮತ್ತು ಸಸಾರಜನಕ ಪ್ರೋಟೀನ್ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಸುಮಾರು 20-25% ಹೆಚ್ಚುವರಿಯಾಗಿ ನಾವು ನೀಡಬೇಕಾಗತ್ತೆ. ಕಾರಣ ಏನಪ್ಪಾ ಅಂತಂದ್ರೆ, ಚಳಿಗಾಲದಲ್ಲಿ ರಾಸುಗಳಿಗೆ ದೇಹದ ಉಷ್ಣಾಂಶವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಈ ಒಂದು ಆಹಾರವನ್ನ ನಾವು ನೀಡಬೇಕಾಗತ್ತೆ. ಅಂದ್ರೆ ಹೆಚ್ಚುವರಿಯಾಗಿ ಶಕ್ತಿ ಅಂಶವನ್ನ ಮತ್ತು ಸಸಾರಜನಕ ವಸ್ತುಗಳನ್ನ ನಾವು ನೀಡಬೇಕಾಗತ್ತೆ. ನಮ್ಗೆಲ್ಲ ಗೊತ್ತಿದೆ, ರೈತ ಬಾಂಧವರಿಗೆ ಅದು ಒಂದು ಒಂದು ರಾಸುವಿನ ಅಂದ್ರೆ ಒಂದು ಹಸುವಿನ ಅಥವಾ ಎತ್ತಿಂದೇಳಿ ಅದರ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ 101 degree ಫ್ಯಾರನೈಟ್ ಇರುತ್ತೆ. 101-102 degree ಫ್ಯಾರನೈಟ್ ಇರುತ್ತೆ. ಚಳಿಗಾಲದಲ್ಲಿ ನಾವು ಈ ಒಂದು ಉಷ್ಣಾಂಶವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ, ನಮಗೆ ಹೆಚ್ಚಿನ ಒಂದು ಈ ದೇಹದ ಉಷ್ಣಾಂಶವನ್ನ ಕಾಪಾಡ್ಕೊಳ್ಳಿಕ್ಕೆ ಆಹಾರ ತಿಂತ ಕೊಡ್ತಕ್ಕಂತ ಆಹಾರ ಬಹಳ ಮುಖ್ಯವಾಗುತ್ತೆ. ಈ ಆಹಾರದಿಂದಲೇ ಅದಕ್ಕೆ ಶಾಖ

ಈ ಹಾಗಾಗಿ ಒಂದು ಸ್ವಲ್ಪ ಏನ್ ಮಾಡ್ತೀವಿ, ಈ ಒಂದು ಕಾರಣಕ್ಕಾಗಿ ದೀರುಳಿಕೆಗಳನ್ನೇ ಬೇರೆ ಕಡೆ ಇಟ್ಟಿರ್ತೀವಿ, ಆಹಾರ ತಿನ್ನೋ ಒಂದು ಜಾಗವನ್ನೇ ಬೇರೆ ಮಾಡಿದ್ರು, ಅಂದ್ರೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು ದನಕರು. ಆ ಕಾರಣಕ್ಕಾಗಿ ಅಂದ್ರೆ ನೀರನ್ನ ಸಪರೇಟ್ ಮಾಡೋದು, ಮೇವನ್ನೇ ಸಪರೇಟ್ ಆಗಿ ಕೊಡೋದು, ಹೀಗೆಲ್ಲ ಮಾಡೋದ್ರಿಂದ ಅದಕ್ಕೆ ಒಂದು ವ್ಯಾಯಾಮವನ್ನ ರೂಢಿ ಮಾಡಿದಂಗೆ ಆಗುತ್ತೆ. ಇದು ಒಂದು ಅತ್ಯಂತ ಮುಖ್ಯವಾದ ಪ್ರಾಕ್ಟೀಸ್. ಕೊಟ್ಟಿಗೆಯಲ್ಲಿ ಆದಷ್ಟು ಒಣಗಿದ ಸ್ಥಿತಿಯನ್ನ ಇರಿಸ್ಬೇಕು. ಸಗಣಿ ಮತ್ತೆ ಏನಾದರೂ ತ್ಯಾಜ್ಯ ವಸ್ತುಗಳು ಬಂದಾಗ ಅವನ್ನ ನಾವು ಆಗಾಗ್ಗೆ ಅವನ್ನ ತೆಗೆದು ಸ್ವಚ್ಛವಾಗಿಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸರ್, ಈಗ ಅನಿಮಲ್ ಅಕಾಮಡೇಷನ್ ಅಂತ ಏನಿದೆಯಲ್ಲ, ನಾವೇನ್ ಹೇಳ್ತೀವಿ ಈ ವಸತಿ ಅಂತ ಏನ್ ಹೇಳ್ತೀವಲ್ಲ, ಅದು ಅನಿಮಲ್ಗೆ ಕಂಫರ್ಟಬಲ್ ಇರ್ಬೇಕು. ಯಾಕಂದ್ರೆ ಇವು ಪ್ರೊಡ್ಯೂಸಿಂಗ್ ಅನಿಮಲ್ಸ್, ಹಾಲನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಬೇಕು, ಅದು ತಾನು ಒಂದು ಒಳ್ಳೆಯ ಒಂದು ಮನಸ್ಥಿತಿನಲ್ಲಿ ಇರಬೇಕು ಅಂತಂದ್ರೆ ಈ ಶೆಡ್ ಅಕಾಮಡೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಅಕಾಮಡೇಷನ್ ನಲ್ಲಿ ನಾವು ಇನ್ನೂ ಏನೇನ್ ಕೇರ್ ತಗೋಬಹುದು ಅಂತಂದ್ರೆ, ಈ ಶೆಡ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಒಂದು ಒಣಗಿದ ವಾತಾವರಣದಲ್ಲಿ ಇಡೋದ್ರಿಂದ ಕೆಚ್ಚಲು ಬಾವುಗಳನ್ನ ತಡೆಗಟ್ಬೋದು. ನಾವ್ ಹೇಳ್ದಂಗೆ ಕೆಚ್ಚಲು ಬಾವು ಅನ್ನಂತ ಒಂದು ಈ ಒಂದು ಏನಿದೆ ಸರ್, ಇದು ಮ್ಯಾನೇಜ್ಮೆಂಟ್ ಡಿಸೀಸ್ ಅಂತ ಎಲ್ಲ ಕರೆಯೋದು ನಾವು ಇದಕ್ಕೆ, ಅಂದ್ರೆ ನಿರ್ವಹಣೆಯಿಂದ ಬರ್ತಕ್ಕಂಥ ರೋಗ. ಈ ಸರಿಯಾದ ರೀತಿಯಲ್ಲಿ ಶೆಡ್ ಕ್ಲೀನ್ಲಿನೆಸ್ ಇಲ್ಲ ಅಂತಂದ್ರೆ ರಾತುಗಳಿಗೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಎಚ್ಚಲಿಗೆ ಎಂಟರ್ ಆಗಿ ಇಲ್ಲಿ ಹಾಲನ್ನ ಕೆಡಿಸೋದು ಇದೆಲ್ಲ ಮಾಡುತ್ತೆ. ಇದನ್ನ ನಾವು ಯಾಕೆ ಇಂಪಾರ್ಟೆಂಟ್ ಅಂತ ತಗೋತೀವಿ ಅಂದ್ರೆ ಸರ್, ನಮ್ಮ ದೇಶದಲ್ಲಿ ಇವತ್ತು ಸುಮಾರು 45,000 to 50,000 crore rupees ಈ ಒಂದು ಕೆಚ್ಚಲು ಬಾವಿನಿಂದ ಹೈನುಗಾರಿಕೆನಲ್ಲಿ ನಷ್ಟ ಆಗ್ತಾ ಇದೆ ಪ್ರತಿ ವರ್ಷ ಅಂತ ಹೇಳ್ತೀರಾ? ಹೌದು ಆನ್ಯುವಲ್ ಆಗಿ ನಾವು ನಮ್ಮ GDPಗೆ ಇದು ಭಾರಿ ಹೊಡೆತವನ್ನ ಕೊಡ್ತಾ ಇದೆ ಸರ್, ಈ ಒಂದು 500 ರಾಸುಗಳಲ್ಲಿ ಕೆಚ್ಚಲು ಬಾವು ನಿರ್ವಹಣೆ. ಇದ್ರ ಜೊತೆಗೆ ನಮಗೆ ಏನಂದ್ರೆ ಕಾಲುಬಾಯಿ ಬೇನೆ ಇದೆಯಲ್ಲ, ಕಾಲುಬಾಯಿ ಬೇನೆನು ಸಹ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನಷ್ಟವನ್ನು ಉಂಟು ಮಾಡಿ ಸುಮಾರು 60,000 to 70,000 crore rupees ಈಗ ಪ್ರತಿ ವರ್ಷ ಈ ಒಂದು ಕಾಲುಬಾಯಿ ನಮ್ಮ 500 ರಾಸುಗಳಲ್ಲಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ನಾವು ಏನಾಗಿದೆ ಅಂದ್ರೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದರ ಅಡಿನಲ್ಲಿ ಮನೆ ಮನೆಗೆ ಹೋಗಿ ಪಲ್ಸ್ ಪೋಲಿಯೋ ಮಾದರಿನಲ್ಲಿ ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡ್ತೀವಿ. ಈ ಒಂದು ದಿನಾಂಕ 20th ಇಲ್ಲ 21st ವಿಸ್ತರಣೆ ಆಗಿದೆ ಅಲ್ವಾ ಸರ್? ಹೌದು ಕರೆಕ್ಟ್. ಈಗ ಏನಾಗಿದೆ ಅಂದ್ರೆ 6ನೇ ಆವೃತ್ತಿಯ ಕಾಲುಬಾಯಿ ಬೇನೆ ವ್ಯಾಕ್ಸಿನೇಷನ್ ಎಲ್ಲಾ ಭಾಗದಲ್ಲಿ ನಡೀತಾ ಇದೆ ಸರ್. ರೈತ ಬಾಂಧವರು ಇದನ್ನ ಸದುಪಯೋಗ ಪಡ್ಕೋಬೇಕು. ಅದು ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಇದನ್ನ, ಅದನ್ನ ಮಾಡಬಾರ್ದು. ಯಾಕೆಂತಂದ್ರೆ ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಮತ್ತೆ ಗಾಳಿನಲ್ಲಿ ಹರಡಕ್ಕೆ ಅವಕಾಶ ಇರುತ್ತೆ ಈ ಕಾಲುಬಾಯಿ ಬೇನೆ. ಹಾಗಾಗಿ ಈ ವ್ಯಾಕ್ಸಿನೇಷನ್ ಈಗ ನೋಡಿ ಮುಂಚೆಗೆ ಹೋಲಿಸ್ಕೊಂಡ್ರೆ ಈ ಒಂದು ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಬಂದ್ಮೇಗೆ ಈ ಕಾಲುಬಾಯಿ ಬೇನೆಯ ಒಂದು ಕೇಸಸ್ಗಳು ತುಂಬಾ ಕಡಿಮೆ ಆಗಿದೆ. ಈಗ ನಮ್ಮ ದೇಶದ ಉದ್ದೇಶ ಏನಪ್ಪಾ ಅಂದ್ರೆ ಇದು ಒಂದು ಪ್ರೆಸ್ಟೀಜ್ ಇಶ್ಯೂನು ಆಗಿದೆ ಸರ್. ನಮ್ಮ ದೇಶ ಇದು ಫುಟ್ ಅಂಡ್ ಮೌತ್ ಡಿಸೀಸ್ ಅನ್ನ ಕಂಪ್ಲೀಟ್ ಎರಡಿಕೇಶನ್ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು, ಅಂದ್ರೆ ಕಾಲುಬಾಯಿ ಜ್ವರ ರೋಗ ಮುಕ್ತವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಹೊಂದಿದೆ, ತುಂಬಾ ಎಕನಾಮಿಕ್ ಲಾಸಸ್ ಅನ್ನ ಉಂಟು ಮಾಡ್ತಾ ಇದೆ ನಮ್ಮ ರೈತ ಬಾಂಧವರಿಗೆ. ಹಾಗೆ ಸರ್, ಹಾಗಾಗಿ ನಾವು ಕೆಚ್ಚಲುಬಾವಿಂದೆ ಆಗಲಿ ಮತ್ತೆ ಈ ಕಾಲುಬಾಯಿ ಬೇನೆಯನ್ನ ನಾವು ಬಹಳ ಜಾಗರೂಕತೆಯಿಂದ ನಿರ್ವಹಿಸಬೇಕಾಗತ್ತೆ ಚಳಿಗಾಲದಲ್ಲಿ. ಆಮೇಲೆ ಈ ಚಳಿಗಾಲದಲ್ಲಿ ಈ ಪರತಂತ್ರ ಜೀವಿಗಳು ಅಂತ ಸರ್, ಪ್ಯಾರಾಸೈಟ್ಸ್ ಅಂತ ಏನ್ ಕಳಿತೀವಲ್ಲ, ಅವುಗಳು ಸಹ ಆವಳಿ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಈ ಉಣ್ಣೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಚಳಿಗಾಲದಲ್ಲಿ ಅವು ತಮಗೆ ದೇಹಕ್ಕೆ ಶಾಖ ಬೇಕು ಅಂತೇಳಿ ಏನ್ ಮಾಡ್ತವೆ ಅಂತಂದ್ರೆ ಪ್ರಾಣಿಯ ದೇಹವನ್ನ ಆಹಾರಕ್ಕೋಸ್ಕರ ಮತ್ತು ತಮ್ಮ ಒಂದು ಸೇಫ್ಟಿಗೋಸ್ಕರ ಅವು ದನಗಳ ಮೈ ಮೇಲೆ ಬಂದ್ಬಿಡ್ತವೆ ಸರ್. ಅಂದ್ರೆ ಎಕ್ಟೋ ಪ್ಯಾರಾಸೈಟ್ಸ್ ಅಂತ ಅಂದ್ರೆ ವರ ಪರತಂತ್ರ ಜೀವಿಗಳು ಅಂತ, ಏನು ಸೀರು ಮತ್ತೆ ಉಣ್ಣೆ ಇವೆಲ್ಲಾ ಸಹ ನಮ್ಮ ಚಳಿಗಾಲದಲ್ಲಿ ದನಗಳಿಗೆ ಸಾಕಷ್ಟು ಬಾಧೆಯನ್ನ ಉಂಟು ಮಾಡ್ತವೆ. ಇವುಗಳೆಲ್ಲವನ್ನು ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಸರ್, ಕಾಲ ಕಾಲಕ್ಕೆ ನಾವು ಜಂತುಳು ಔಷಧಿಯನ್ನ ಪರತಂತ್ರ ಜೀವಿಗಳನ್ನ ನಿಯಂತ್ರಣ ಮಾಡಕ್ಕೆ ಔಷಧಿಗಳನ್ನ ಬಳಸಿ ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ. ಇದರ ಜೊತೆಗೆ ನಾವೇನ್ ಮಾಡ್ಬೇಕು ಅಂದ್ರೆ ಚಳಿಗಾಲ ಅಂತಂದಾಗ ಈಗ ನಾವ್ ಹೇಳ್ದಂಗೆ ಮುಖ್ಯವಾಗಿ ಟೆಂಪರೇಚರ್ ವೇರಿಯೇಷನ್ ಇಂದ ಹಾಲ್ ನಾವು ಇಳುವರಿ ಕುಂಠಿತ ಆಗುತ್ತೆ ಅಂತ ಹೇಳ್ತಾ ಇದೀವಿ. ನಾವು ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿಗೆ ನಮ್ಮ ದನಕರುಗಳನ್ನ ಮೈಯನ್ನ ಬೆಚ್ಚಗೆ ಮಾಡ್ಕೊಳ್ಳಿಕ್ಕೆ ಒಂದ್ ಸ್ವಲ್ಪ ತಿರುಗಡಕ್ ಬಿಡ್ಬೇಕಾಗ. ಇದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಇದು. ಯಾಕೆಂತಂದ್ರೆ ಈಗ ನಾವು ಎಲ್ಲವನ್ನು ಶೆಡ್ ಒಳಗಡೆನೆ ನಿಯಂತ್ರಣ ಮಾಡ್ತೀವಿ ಅಂತ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವುಗಳಿಗೂ ಸಹ ಅನೇಕ ಸಮಸ್ಯೆಗಳು ಬರ್ತವೆ. ಯಾಕಂದ್ರೆ ಅವುಗಳಿಗೂ ಸಹ ಒಂದು ಎಕ್ಸರ್ಸೈಸ್ ಅಂತ ನಾವು ಈಗಾಗಲೇ ಹೇಳಿದಾಗೆ ಅವಕ್ಕೂ ಸ್ವಲ್ಪ ಎಕ್ಸರ್ಸೈಸ್ ಬೇಕಾಗುತ್ತೆ. ದನಕರುಗಳಿಗೆ ಎಕ್ಸರ್ಸೈಸ್ ಇದ್ರೆ ಕಾಲು ಕೈ ಅದರ ಅವೆಲ್ಲ ಮಾಂಸಖಂಡಗಳು ಕ್ಲೀನ್ ಆಗಿ ವರ್ಕ್ ಆಗಬೇಕು ಅಂತಂದ್ರೆ ಅವುಗಳಿಂದ ಶಾಖ ಉತ್ಪತ್ತಿಯಾಗಿ ದೇಹದ ಉಷ್ಣಾಂಶವನ್ನು ಮೇಂಟೈನ್ ಮಾಡಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಸ್ವಲ್ಪ ಬಿಸಿಲಿಗೆ ಬಿಡೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಗಳನ್ನ ಉತ್ಪತ್ತಿ ಮಾಡ್ಕೊಳ್ಳಕ್ಕೆ ಮತ್ತೆ ದೇಹವನ್ನ ಬೆಚ್ಚಗಿಟ್ಕೊಳ್ಳಕ್ಕೆ ರಾಸುಗಳನ್ನ ಬಿಸಿಲಿಗೆ ಸ್ವಲ್ಪ ಬಿಡೋದು ಚಳಿಗಾಲದಲ್ಲಿ ತುಂಬಾ

ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರಾ ಎಫ್ಎಂ 103.5 ಹಾಗೂ ಮೀಡಿಯಂ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳನ್ನ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ